ಬಹುಶಃ ಯಾರು ಆರೋಗ್ಯವಾಗಿ ಇದ್ದೀವಿ ಅಂತ ಹೇಳೋರು ಕಡಿಮೆ ಜನ ಸಿಗ್ತಾರ ಅನ್ಸುತ್ತೆ. ಹಾಗಾದ್ರೆ ಆರೋಗ್ಯದ ಒಂದು ಮೂಲ ಕಾರಣ ಅಂದ್ರೆ ನಾವು ತಿಂತಕ್ಕಂತ ಆಹಾರ. ಆಹಾರ ಬೆಳೆಯೋದೆ ನಾವು ಮಣ್ಣಿಂದ. ಎಷ್ಟು ಮಟ್ಟಿಗೆ ಮಣ್ಣಿನ ಆರೋಗ್ಯ ಇದೆ ಅನ್ನೋದು ಕುತ್ಕೊಂಡು ಯೋಚನೆ ಮಾಡಬೇಕು. ನಾವು ಮಣ್ಣಿನ ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ನಾವು ಆರೋಗ್ಯವಾಗಿ ಇರಕ್ ಸಾಧ್ಯ ಅಂತ ಒಂದು ಘೋಷವಾಕ್ಯ ಹೇಳ್ತೀನಿ ನಾನು. ಮಣ್ಣಿನ ಆರೋಗ್ಯ ಅಂತ ಬಂತು ಅಂದ್ರೆ ಏನಿದು ಮಣ್ಣಿನ ಆರೋಗ್ಯ? ಸಾಕಷ್ಟು ಜನ ಹೇಳ್ತಾರೆ, ಏನ್ ನನ್ನ ಮಣ್ಣು ಫಲವತ್ತಾಗಿದೆ ಹಾಗಾದ್ರೆ ನಾನು ಆರೋಗ್ಯವಾಗಿದ್ದೀನಿ ಅಂತ. ಅದು ಸುಳ್ಳು. ಮಣ್ಣಿನ ಫಲವತ್ತತೆ ಒಂದೇ ಕಾರಣ ಅಲ್ಲ ಮಣ್ಣಿನ ಆರೋಗ್ಯಕ್ಕೆ. ಮಣ್ಣಿನ ಆರೋಗ್ಯ ಈಗ ನಾವೇ ತಗೊಳ್ಳೋಣ. ನಾವು ಆರೋಗ್ಯವಾಗಿ ಇದ್ದೀವಿ ಅನ್ನಕ್ಕೆ ಏನ್ ಹೇಳ್ತೀವಿ? ನಾವು ದೈಹಿಕವಾಗಿ ಸದೃಢರಾಗಿರ್ಬೇಕು, ಮಾನಸಿಕವಾಗಿ ಸ್ಥಿರ ಇರ್ಬೇಕು ನಮ್ಮಲ್ಲಿ. ಅಂದಾಗ ಮಾತ್ರ ನಾವು ಆರೋಗ್ಯಕರವಾಗಿದ್ದೀವಿ ಅಂತ ಹೇಳಕ್ ಸಾಧ್ಯ. ಅದೇ ರೀತಿ ಮಣ್ಣಲ್ಲಿ ಮೂರು ಗುಣಧರ್ಮಗಳಿದ್ದಾವೆ: ಭೌತಿಕ ಗುಣಧರ್ಮ, ಜೈವಿಕ ಗುಣಧರ್ಮ ಹಾಗೂ ರಾಸಾಯನಿಕ ಗುಣಧರ್ಮ. ಈ ಮೂರು ಗುಣಧರ್ಮಗಳು ಸಮತೋಲನವಾಗಿ ಇದ್ದಾಗ ಮಾತ್ರ ಮಣ್ಣಿನ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳ್ತೀವಿ. ನಾವು ಒತ್ಕೊಡೋದು ಬರೀ ಫಲವತ್ತತೆ ಬಗ್ಗೆ ಒತ್ಕೊಡ್ತೀವಿ. ನಾವು ಮರಿತಿರೋದು ಯಾವುದು? ಭೌತಿಕ ಗುಣಧರ್ಮ ಮತ್ತು ಜೈವಿಕ ಗುಣಧರ್ಮ. ಹಾಗಾದ್ರೆ ಭೌತಿಕ ಗುಣಧರ್ಮ ಏನು, ಅದರ ಪಾತ್ರ ಆರೋಗ್ಯದಲ್ಲಿ ಅಂದ್ರೆ, ಈಗ ತಮ್ಗೆಲ್ಲ ಗೊತ್ತಿದೆ ಈ ಒಣ ಬೇಸಾಯದಲ್ಲಿ ಇಳಿಜಾರು ತರಂಗ ಮಳೆ ಬಂತು ಅಂದ್ರೆ ನೀರು ಸಾಕಷ್ಟು ಕೂಲ್ ಆಗುತ್ತೆ, ಅದ್ರ ಜೊತೆಗೆ ಮಣ್ಣು ಕೂಡ ತಗೊಂಡು ಹೋಗುತ್ತೆ. ಹಾಗಾದ್ರೆ ಭೌತಿಕ ಗುಣಧರ್ಮ ಹೇಗಿರಬೇಕು ಒಂದು ಆರೋಗ್ಯಕರ ಮಣ್ಣು ಅಂದ್ರೆ, ಓಡೋ ನೀರು ನಿಲ್ಬೇಕು, ನಿತ್ಯ ನೀರು ಇಂಗಬೇಕು, ಹೆಚ್ಚಾಗಿ ಇಂಗದ ನೀರು ಬಸದು ಹೋಗ್ಬೇಕು. ಇಂತಹ ಭೂಮಿ ಇತ್ತು ಅಂದ್ರೆ ಅದು ಭೌತಿಕ ಗುಣಧರ್ಮದಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ಓಡೋ ನೀರು ನಿಲ್ಬೇಕು, ನಿತ್ಯ ನೀರು ಇಂಗಬೇಕು, ಹೆಚ್ಚಾಗಿ ಇಂಗದ ನೀರು ಬಸದು ಹೋಗ್ಬೇಕು, ಜಾಸ್ತಿ ನೀರು ಬಾರದು ನೀರಲ್ಲಿ. ಈ ಮೂರು ಚೆನ್ನಾಗಿತ್ತು ಅಂದ್ರೆ ನಮ್ಮ ಮಣ್ಣಿನ ಭೌತಿಕ ಗುಣಧರ್ಮ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಜೈವಿಕ ಗುಣಧರ್ಮ, ಮಣ್ಣು ನಿರ್ಮಾಣ ಆಗ್ಬೇಕಾದ್ರೆ ಎಲ್ಲಾ ಖನಿಜಾಂಶ ಮಣ್ಣಲ್ಲಿದೆ. ನಾವೇನು ಗೊಬ್ಬರ ಕೊಡ್ತಿದೀವಿ, ಆ ಗೊಬ್ಬರ ತಯಾರು ಮಾಡಿದ್ದೆ ಮಣ್ಣಲ್ಲಿರ್ತಕ್ಕಂಥ ಖನಿಜಾಂಶ ತಗೊಂಡು ಗೊಬ್ಬರ ತಯಾರಾಗಿ ವಾಪಸ್ ನಾವು ಮಣ್ಣಿಗೆ ಹಾಕ್ತಾ ಇದೀವಿ. ಕಾರಣ ಆ ಗೊಬ್ಬರಗಳು ಕರಗಿ ಬೇಗ ಬೆಳೆಗಳಿಗೆ ದೊರಕುತ್ತೆ ಅಂತ. ಮಣ್ಣಲ್ಲೇ ಎಲ್ಲ ಶಕ್ತಿ ಇದೆ, ಆದ್ರೂ ನಾವು ಗೊಬ್ಬರ ಹಾಕ್ತಿದೀವಿ. ಕಾರಣ ಇಷ್ಟೇ, ಮಣ್ಣಲ್ಲಿ ಇರ್ತಕ್ಕಂತ ಏನು ಪೋಷಕಾಂಶ ಇದೆಯೋ ಅಲಭ್ಯವಾಗಿದ್ದಾವೆ. ಆ ಅಲಭ್ಯವಿರ್ತಕ್ಕಂಥ ಪೋಷಕಾಂಶಗಳು ಲಭ್ಯವಾಗಬೇಕು ಅಂದ್ರೆ ಅವುಗಳಿಗೆ ಕೆಲವೊಂದು ಏಜೆಂಟ್ಗಳು ಬೇಕು. ಏಜೆಂಟ್ ಅಂದ್ರೆ ನಮ್ಮ ಸೂಕ್ಷ್ಮ ಜೀವಿಗಳು ಮತ್ತು ಕಿಣ್ವಗಳ ಒಂದು ಚಟುವಟಿಕೆ ಚೆನ್ನಾಗಿದ್ದಾಗ ಮಾತ್ರ ಅಲಭ್ಯ ಇರ್ತಕ್ಕಂಥ ಪೋಷಕಾಂಶಗಳು ಲಭ್ಯ ಆಗಕ್ಕೆ ಚಾಲಾಗುತ್ತೆ. ಹಾಗಾದ್ರೆ ಈ ಪೋಷಕಾಂಶಗಳ ಲಭ್ಯತೆ ಬರಬೇಕು ಅಂದ್ರೆ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಚೆನ್ನಾಗಿರ್ಬೇಕು, ಕಿಣ್ವಗಳ ಚಟುವಟಿಕೆ ಚೆನ್ನಾಗಿರ್ಬೇಕು. ಇವುಗಳ ನಾವು ಮಣ್ಣಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ಅವುಗಳ ಆಹಾರ ಬೇಕು. ಈ ಆಹಾರ ಅಂತಂದ್ರೆ ನಮ್ಗೆ ಗೊತ್ತಿರಂಗೆ ಸಾವಯವ ಪದಾರ್ಥ ನಾವು ಮಣ್ಣಿಗೆ ಎಷ್ಟು ಉಣಿಸ್ತೀವಿ. ನಾವು ಉಣ್ಣೋದು ಮುಖ್ಯ ಅಲ್ಲ, ಇವಾಗ ಈಗಿನ ಪರಿಸ್ಥಿತಿಯಲ್ಲಿ ನಾವು ಊಟ ಮಾಡೋದು ಮುಖ್ಯ ಅಲ್ಲ, ಮಣ್ಣಿಗೆ ನಾವು ಸಾವಯವ ಪದಾರ್ಥ, ಗುಣಮಟ್ಟವಾದ ಸಾವಯವ ಪದಾರ್ಥ ನಾವು ಮಣ್ಣಿಗೆ ಎಷ್ಟು ಉಣಿಸ್ತೀವಿ ಅಷ್ಟು ಮಣ್ಣಲ್ಲಿ ಶಕ್ತಿ ಹೆಚ್ಚಾಗುತ್ತೆ, ಮಣ್ಣಿನ ಆರೋಗ್ಯ ಚೆನ್ನಾಗುತ್ತೆ, ತದನಂತರ ನಾವು ಆರೋಗ್ಯವಾಗಿರಕ್ಕೆ ಸಾಧ್ಯ. ಸೊ ಹೀಗಾಗಿ ಮಣ್ಣಲ್ಲಿ ನಾವು ಸಾವಯವ ಪದಾರ್ಥ ಹೆಚ್ಚಿಗೆ ಹಾಕೋದ್ರಿಂದ ಮಣ್ಣಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳಿಗೆ ಆಹಾರ ಸಿಕ್ಕಿ ತಮ್ಮ ಒಂದು ಜೀವಕ್ರಿಯೆ ಹೆಚ್ಚಿಗೆ ಮಾಡಿ ತಮ್ಮ ಸಂಖ್ಯೆಗಳು ಹೆಚ್ಚಿಗೆ ಮಾಡುತ್ತೆ. ಅವುಗಳ ಸಂಖ್ಯೆ ಹೆಚ್ಚಿಗೆ ಆಯ್ತು ಅಂದ್ರೆ ಖಂಡಿತವಾಗೂ ಅಲಭ್ಯ ಇರತಕ್ಕಂಥ ಪೋಷಕಾಂಶಗಳು ನಿಧಾನವಾಗಿ ಲಭ್ಯ ಆಗಕ್ಕೆ ಚಾಲು ಆಗುತ್ತೆ. ಇವೆಲ್ಲ ಪ್ರಕೃತಿಯ ನಿಯಮಗಳು, ಇದ್ಯಾರು ನಾವು ಕಂಡುಹಿಡಿದಿದ್ದಲ್ಲ, ನಾವು ಅವುಗಳ ಸ್ಟಡಿ ಮಾಡಿರೋದು. ಇವೆಲ್ಲ ಪ್ರಕೃತಿ ನಿಯಮ ಪ್ರಕಾರ ತನ್ನಷ್ಟಾಗಿ ಸಮತೋಲನ ಆಗ್ತಾ ಇರುತ್ತೆ. ಆದ್ರೆ ನಾವು ಇತ್ತಿತ್ತಲಾಗಿ ಕೃಷಿಯಲ್ಲಿ ನಾವು ಸಾವಯವ ಪದಾರ್ಥನ ಕಡಿಮೆ ಹಾಕೋದ್ರಿಂದ ಈ ಒಂದು ಜೈವಿಕ ಚಟುವಟಿಕೆ ಮಣ್ಣಲ್ಲಿ ಕಡಿಮೆ ಆಗಿ ಜೈವಿಕ ಒಂದು ಗುಣಧರ್ಮ ಕೂಡ ಹಾಳಾಗ್ತಿದೆ. ಇನ್ನು ರಾಸಾಯನಿಕ ಗುಣಧರ್ಮ ಅಂತ ಬಂದಾಗ ತಮ್ಗೆಲ್ಲ ಗೊತ್ತೇ ಇದೆ, ರಾಸಾಯನಿಕ ಗುಣಧರ್ಮ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿದೆ. ಯಾಕಂದ್ರೆ ಎಲ್ಲರೂ ಮಣ್ಣು ಪರೀಕ್ಷೆ ಮಾಡಿಸ್ತಾ ಇದೀವಿ, ಮಣ್ಣಲ್ಲಿ ಇರ್ತಕ್ಕಂಥ ರಸಸಾರ, ಲವಣಾಂಶ ಮತ್ತು ಲಭ್ಯ ಇರ್ತಕ್ಕಂಥ ಪೋಷಕಾಂಶಗಳು. ಈ ಒಂದು ಬೆಳೆಗೆ ತನ್ನ ಬೆಳೆ ಪರಿಪೂರ್ಣವಾಗಿ ಮುಗಿಸ್ಬೇಕು ಅಂದ್ರೆ 17 ಪೋಷಕಾಂಶಗಳು ಬೇಕು. ಅದರಲ್ಲಿ ಗಾಳಿಯಿಂದ ಮತ್ತು ನೀರಿಂದ 3 ಪೋಷಕಾಂಶ ಸಿಗುತ್ತೆ, ಆಮ್ಲಜನಕ, ಜಲಜನಕ ಮತ್ತು ಇಂಗಾಲ. ಈ 3 ಗಾಳಿ ಮತ್ತು ನೀರಿಂದ ಸಿಗುತ್ತೆ. ಇನ್ನಿತರ 14 ಪೋಷಕಾಂಶಗಳು ಮಣ್ಣಿನಲ್ಲೇ ಸಿಗುತ್ತೆ. ಸೊ ಈ ಒಂದು 14 ಪೋಷಕಾಂಶಗಳು ಮಣ್ಣಲ್ಲಿ ಎಷ್ಟು ಮಟ್ಟಿಗೆ ಲಭ್ಯ ಇದೆ, ಯಾವ್ಯಾವ ಪ್ರಮಾಣದಲ್ಲಿದೆ, ಯಾವ್ಯಾವ ರೂಪದಲ್ಲಿದೆ ಅನ್ನೋದು ಒಂದು ರಾಸಾಯನಿಕ ಗುಣಧರ್ಮಗಳು. ಸೊ ಹೀಗಾಗಿ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳು ಸಮತೋಲನವಾಗಿದ್ದಾಗ ಮಾತ್ರ ಆ ಮಣ್ಣು ಆರೋಗ್ಯವಾಗಿದೆ ಅಂತ ಹೇಳ್ಬೋದು. ಹಾಗಾದ್ರೆ ನೀವು ಕೇಳ್ಬೋದು, ಹಂಗಾದ್ರೆ ಮಣ್ಣಿನ ಫಲವತ್ತತೆ ಅಂದ್ರೆ ಏನು ಅಂತ. ಮಣ್ಣಿನ ಫಲವತ್ತತೆ ಅಂದ್ರೆ ಆ ಮಣ್ಣಿನ ಶಕ್ತಿ, ಯಾವ್ದ್ರ ಶಕ್ತಿ, ಲಭ್ಯವಿರುವ ಪೋಷಕಾಂಶಗಳು ಸಮತೋಲನವಾಗಿ ಬೆಳೆಗೆ ಬೇಕಾಗುವ ಒಂದು ಸಮಯದಲ್ಲಿ ದೊರಕಿಸಿದಾಗ ಮಾತ್ರ ಮಣ್ಣು ಫಲವತ್ತಾಗಿದೆ ಅಂತ ಹೇಳ್ತೀವಿ. ಹಾಗಾದ್ರೆ ಎಲ್ಲಾ ಮಣ್ಣು ಫಲವತ್ತಾಗಿದ್ರೆ ಉತ್ಪಾದಕತೆ ಇದೆಯಾ ಅಂತ ಯೋಚನೆ ಮಾಡ್ಬೇಕು. ಉತ್ಪಾದಕತೆ ಅಂದ್ರೇನು? ಈ ಒಂದು ಬಿಡುಗಡೆಯಾಗಿರ್ತಕ್ಕಂಥ ಪೋಷಕಾಂಶಗಳು ಬೆಳೆ ತಗೊಂಡು ಒಳ್ಳೆ ಇಳುವರಿ ಕೊಟ್ರೆ ಆ ಮಣ್ಣಿನ ಉತ್ಪಾದಕತೆ ಚೆನ್ನಾಗಿದೆ ಅಂತ ಹೇಳ್ತೀವಿ. ಎಲ್ಲಾ ಮಣ್ಣು ಫಲವತ್ತಾಗಿದ್ರೂ ಕೂಡ ಕೆಲವೊಮ್ಮೆ ಉತ್ಪಾದಕತೆ ಇರೋದಿಲ್ಲ. ಉದಾಹರಣೆ ಹೇಳಬೇಕು ಅಂದ್ರೆ ಸವಳು ಮಣ್ಣು, ಕರ್ಲು ಮಣ್ಣು, ಜೌಗು ಮಣ್ಣು, ಈ ಒಂದು ಸಮಸ್ಯೆ ಇರ್ತಕ್ಕಂಥ ಮಣ್ಣಲ್ಲಿ ಎಷ್ಟೇ ಫಲವತ್ತತೆ ಇದ್ರೂ ಕೂಡ ಮಣ್ಣಿನ ಉತ್ಪಾದಕತೆ ಕಡಿಮೆ ಇರುತ್ತೆ. ಕಾರಣ ಮಣ್ಣಲ್ಲಿ ಸಾಕಷ್ಟು ಸಮಸ್ಯೆ ಇರುತ್ತೆ. ಲವಣಾಂಶದ ಸಮಸ್ಯೆ ಇರ್ಬೋದು, ಸವಳು ಮಣ್ಣಲ್ಲಿ ಕರ್ಲೆ ಮಣ್ಣಲ್ಲಿ ಸೋಡಿಯಂ ಸಮಸ್ಯೆ ಇರ್ಬೋದು, ಸುಣ್ಣಯುಕ್ತ ಮಣ್ಣಲ್ಲಿ ಕ್ಯಾಲ್ಸಿಯಂ ಸಮಸ್ಯೆ ಇರ್ಬೋದು, ಆಮ್ಲೀಯ ಮಣ್ಣಲ್ಲಿ ರಸಸಾರದ ಸಮಸ್ಯೆ ಇರ್ಬೋದು, ಜೌಗು ಮಣ್ಣಲ್ಲಿ ಹೆಚ್ಚಾಗಿ ನೀರು ನಿಲ್ಲುವ ಸಮಸ್ಯೆ ಇರ್ಬೋದು. ಇಂತಹ ಒಂದು ಸಮಸ್ಯೆಗಳು ಉದ್ಭವ ಆದಾಗ ಮಣ್ಣು ಎಷ್ಟೇ ಫಲವತ್ತಾಗಿದ್ರೂ ಕೂಡ ಮಣ್ಣು ಉತ್ಪಾದಕತೆ ಕಡಿಮೆ ಇರುತ್ತೆ, ಹೀಗಾಗಿ ಮಣ್ಣು ಆರೋಗ್ಯವಾಗಿದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಈಗ ಮಣ್ಣಿನ ಆರೋಗ್ಯದ ಬಗ್ಗೆ ನಾವು ಒತ್ತು ಕೊಟ್ಟಾಗ ನಾವು ಹೆಂಗ್ ತಿಳ್ಕೊಬೇಕು, ಮಣ್ಣಿನ ಆರೋಗ್ಯದ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಮಣ್ಣು ಪರೀಕ್ಷೆ ಮಾಡಿಸಬೇಕಾಗತ್ತೆ. ಸೊ ಮಣ್ಣು ಪರೀಕ್ಷೆ ಪ್ರತಿ 3 ವರ್ಷಕ್ಕೊಂದ್ಸಲ ಒಣಬೇಸಾದಿದ್ದಾಗ ಮಾಡಿ, ನೀರಾವರಿ ಇದ್ದವರು ಪ್ರತಿ 3 ಬೆಳೆಗಳ ನಂತರ ಅಥವಾ 2 ವರ್ಷಕ್ಕೊಂದ್ಸಲ ನೀವು ಪರೀಕ್ಷೆ ಮಾಡಿಸಿದಾಗ, ಪರೀಕ್ಷೆ ಮಾಡಿದ ಮೇಲೆ ಮಣ್ಣಿನ ಗುರುತಿನ ಚೀಟಿ ಕೊಡ್ತೀವಿ. ಆ ಮಣ್ಣಿನ ಗುರುತಿನ ಚೀಟಿಯಲ್ಲಿ ಏನಿರುತ್ತೆ, ಮಣ್ಣಿನ ಒಂದು ಶಕ್ತಿ ಏನಿದೆ, ಅದು ರಸಸಾರ, ಲವಣಾಂಶ ಮತ್ತೆ ಇನ್ನಿತರ ಲಭ್ಯವಿರತಕ್ಕಂಥ ಪೋಷಕಾಂಶಗಳ ಪ್ರಮಾಣ ಆ ಮಣ್ಣಿನ ಚೀಟಿಲಿರುತ್ತೆ. ಅದಷ್ಟೇ ಚೀಟಿ ತಗೊಂಡ್ರೆ ನಡೆಯಲ್ಲ, ನಾವು ಡಾಕ್ಟರ್ ಹತ್ರ ಹೋದಾಗ ರಕ್ತ ಪರೀಕ್ಷೆ ಮಾಡಿಸ್ತೀವಿ, ಬೇರೆ ಎಲ್ಲ ಪರೀಕ್ಷೆ ಮಾಡಿಸ್ತೀವಿ, ಸುಮ್ಮನೆ ತಗೊಂಡು ಮನೆಗೆ ಹೋಗಲ್ಲ ನಾವು, ಮತ್ತೆ ಡಾಕ್ಟರ್ ಹತ್ರ ಹೋಗಿ ಏನಾಗಿದೆ ನನಗೆ ಅಂತ ತಿಳ್ಕೊತೀವಿ, ಇಂಥದ್ದಾಗಿದೆ ಅಂದಮೇಲೆ ಅದರ ಔಷಧಿಗಳು ಏನು ಅಂತ ತಿಳ್ಕೊತೀವಿ. ಅದೇ ರೀತಿ ಮಣ್ಣು ಪರೀಕ್ಷೆಯ ಚೀಟಿ ಆಧಾರದ ಮೇಲೆ ನೀವು ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿದಾಗ ನಿಜವಾಗ್ಲೂ ನಿಮ್ಮ ಮಣ್ಣಲ್ಲಿ ಏನಿದೆ, ಹೆಚ್ಚಿಗೆ ಇದೆಯೋ ಕಡಿಮೆ ಇದೆಯೋ, ಹೆಚ್ಚಿಗೆ ಇದ್ದಲ್ಲಿ ನಾವು ಏನ್ ಕಡಿಮೆ ಹಾಕ್ಬೇಕು, ಕಡಿಮೆ ಇದ್ದಲ್ಲಿ ನಾವು ಏನ್ ಹೆಚ್ಚಿಗೆ ಹಾಕ್ಬೇಕು ಅನ್ನೋದು ಕೂಡ ಈ ಒಂದು ಮಣ್ಣು ಆರೋಗ್ಯದ ಚೀಟಿ ಅನುಗುಣವಾಗಿ ನಾವು ಶಿಫಾರಸು ಮಾಡಕ್ಕೆ ಸಾಧ್ಯ ಆಗುತ್ತೆ. ಅದಷ್ಟೇ ಅಲ್ಲ, ಯಾವ ಬೆಳೆ ಬೆಳಿಬೇಕಂತಿದ್ದೀರಾ ಆ ಬೆಳೆಗೆ ಎಷ್ಟು ರಸಗೊಬ್ಬರಗಳ ಬಳಕೆ ಮಾಡಬೇಕು, ಎಷ್ಟು ಸಾವಯವ ಗೊಬ್ಬರಗಳ ಬಳಕೆ ಮಾಡಬೇಕು ಅನ್ನೋದು ಕೂಡ ಲೆಕ್ಕಾಚಾರ ಮಾಡಿ ಹೇಳಲು ಸಹಾಯ ಆಗುತ್ತೆ. ನಮ್ಗೆ ಗೊತ್ತಿದೆ ನಮ್ಮ ಮಣ್ಣಿನ ಒಂದು ಪರಿಸ್ಥಿತಿ ಹಾಳಾಗ್ತಿದೆ. ಸುಮಾರು 33% ಅಷ್ಟು ನಮ್ಮ ಭೌಗೋಳಿಕ ಭಾರತದ ಏನು ಭೌಗೋಳಿಕ ಏನು ಜಿಯೋಗ್ರಫಿಕಲ್ ಏರಿಯಾ ಅಂತೀವಿ, ಅದರಲ್ಲಿ 33% ಅಷ್ಟು ಮಣ್ಣಿನ ಅವನತಿ ಆಗ್ತಾ ಇದೆ, ಅಂದ್ರೆ ಡಿಗ್ರೇಡೇಷನ್ ಆಗ್ತಿದೆ. ಯಾಕೆ ಆಗ್ತಿದೆ ಅನ್ನೋದಕ್ಕೆ ನಮ್ಮ ಮಣ್ಣಿನ ಆರೋಗ್ಯ ಏರುಪೇರಾಗಿರೋದ್ರಿಂದ ಆಗ್ತಾ ಇದೆ. ಸೊ ಹೀಗಾಗಿ ಈ ಒಂದು ಮಣ್ಣಿನ ಅವನತಿಗೆ ಮೂಲ ಕಾರಣ ಅಂದ್ರೆ ನಾವು ಮಣ್ಣಲ್ಲಿ ಇರತಕ್ಕಂಥ ಸಾವಯವ ಪದಾರ್ಥನ ಕಡಿಮೆ ಆಗ್ತಾ ಇದೆ. ಸುಮಾರು 54% ಅಷ್ಟು ಸಾವಯವ ಆರ್ಗ್ಯಾನಿಕ್ ಕಾರ್ಬನ್ ಏನಂತೀವಿ ಅದು ದಿನೇ ದಿನೇ ಕಡಿಮೆ ಆಗಿ ಈಗಿನ ಪರಿಸ್ಥಿತಿಗೆ ಅಷ್ಟು ಬಂದು ನಿಂತಿದೆ. ಆಹಾರನೇ ಇಲ್ಲ ಅಂದ್ರೆ ಜೈವಿಕ ಚಟುವಟಿಕೆ ಹಾಳಾದಾಗ ಖಂಡಿತವಾಗ್ಲೂ ನಮ್ಮ ಮಣ್ಣಿನ ಆರೋಗ್ಯ ಚೆನ್ನಾಗಿರಲ್ಲ ಅಂತ ಹೇಳ್ತೀನಿ. ಇನ್ನು ಮಣ್ಣಿನ ಆರೋಗ್ಯ ನೈಸರ್ಗಿಕ ಕೃಷಿ ಮತ್ತು ಅಥವಾ ಸಾವಯವ ಕೃಷಿಯಲ್ಲಿ ಮಣ್ಣಿನ ಆರೋಗ್ಯ ಹೇಗೆ ಮಾಡ್ಕೋಬೇಕು ಅಥವಾ ಮಣ್ಣಿನ ಫಲವತ್ತತೆ ಅಥವಾ ಪೋಷಕಾಂಶಗಳ ನಿರ್ವಹಣೆ ಹೇಗೆ ಮಾಡಬೇಕು ಅಂದ್ರೆ ಅದು ನಿಜವಾಗ್ಲೂ ಒಂದು ಚಾಲೆಂಜಿಂಗ್. ಕಾರಣ ರಸಗೊಬ್ಬರಗಳು ಹಾಕದಾಗ ಯೂರಿಯಾ ಆಗಿರ್ಬೋದು, ಡಿಎಪಿ ಆಗಿರ್ಬೋದು ಅಥವಾ ಇನ್ನಿತರ ಕೆಂಪು ಗೊಬ್ಬರ ಆಗಿರ್ಬೋದು, ನಾವು ಹಾಕಿದ ನೀರು ಬಿಟ್ಟಾಗ ತಕ್ಷಣವೇ ಅದು ಕರಗಿ ಬೆಳೆಗಳಿಗೆ ಲಭ್ಯ ರೂಪದಲ್ಲಿ ಸಿಗುತ್ತೆ. ಬೆಳೆಗಳು ತಕ್ಷಣ ತಗೊಂಡು ತಮ್ಮ ಒಂದು ಗ್ರೋತ್ ಅಥವಾ ತಮ್ಮ ಬೆಳವಣಿಗೆ ಬಗ್ಗೆ ಚೆನ್ನಾಗಿ ಕೊಡಕ್ಕೆ ಸಾಧ್ಯತೆ ಆಗುತ್ತೆ. ಆದ್ರೆ ಹಾಕಿರ್ತಕ್ಕಂಥ ಗೊಬ್ಬರ ಎಷ್ಟು ದಿವಸ ಇರುತ್ತೆ ಮಣ್ಣಲ್ಲಿ ಅಂತ ಯೋಚನೆ ಮಾಡಿ ನೋಡಿದಾಗ ಬಹಳ ಮಾಡಿ 2-3 ತಿಂಗಳವರೆಗೂ ಮಾತ್ರ ಬೆಳೆಗಳಿಗೆ ಅನುಕೂಲ ಆಗುತ್ತೆ. ಇದು ನಮ್ಮ ಒಂದು ರಾಸಾಯನಿಕ ಕೃಷಿಯಲ್ಲಿ ಬಹಳ ಸುಲಭವಾಗಿ ಇರತಕ್ಕಂಥ ಪೋಷಕಾಂಶಗಳ ನಿರ್ವಹಣೆ. ಆದ್ರೆ ನಾವು ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿಯಲ್ಲಿ ಪೋಷಕಾಂಶ ನಿರ್ವಹಣೆ ಮಾಡಬೇಕು ಅಂತ ಬಂದಾಗ ಬರೀ ಗೊಬ್ಬರಗಳ ಮುಖಾಂತರ ನೀಗಿಸಬೇಕಾಗಲ್ಲ. ಉದಾಹರಣೆಗೆ 100 ಕೆಜಿ ಯೂರಿಯಾ ಗೊಬ್ಬರದಲ್ಲಿ 46 ಕೆಜಿ ಅಷ್ಟು ಸಾರಜನಕ ಇದ್ರೆ ಅದೇ 100 ಕೆಜಿ ತಿಪ್ಪಿ ಗೊಬ್ಬರದಲ್ಲಿ ಬರೀ ಅರ್ಧ ಕೆಜಿಯಷ್ಟು ಮಾತ್ರ ಸಾರಜನಕ ಇರುತ್ತೆ. ಹಾಗಾದ್ರೆ ಯೋಚನೆ ಮಾಡಿ, ನಾವು ನಿಜವಾಗ್ಲೂ ಸಾವಯವ ಗೊಬ್ಬರದಿಂದ ಇಮಿಡಿಯೇಟ್ ಆಗಿ ನಾವು ಪೋಷಕಾಂಶ ದೊರೆತು ಆಗುತ್ತಾ ಅಂತ. ಅದು ಸಾವಯವ ಗೊಬ್ಬರ ಬರೀ ಪೋಷಕಾಂಶಗೋಸ್ಕರ ಇಲ್ಲ, ಅದರದ್ದು ಲಾಭಗಳು. ಸಾವಯವ ಗೊಬ್ಬರ ನಾವು ಭೂಮಿಗೆ ಹಾಕೋದ್ರಿಂದ ಭೌತಿಕ ಗುಣಧರ್ಮಗಳು ಚೆನ್ನಾಗಾಗುತ್ತೆ. ಹೇಗೆ ಅಂತಂದ್ರೆ, ಸಾವಯವ ಗೊಬ್ಬರ ನಿಮ್ಗೆಲ್ಲ ಗೊತ್ತು, ಚೆನ್ನಾಗಿ ನೀರು ಹಿಡ್ಕೊಳ್ಳುತ್ತೆ, ಮೃದುವಾಗಿರುತ್ತೆ, ಹಗುರವಾಗಿರುತ್ತೆ. ಅಂತಹ ಪದಾರ್ಥ ನಾವು ಮಣ್ಣಿಗೆ ಸೇರಿಸೋದ್ರಿಂದ ಇಂಗುವಿಕೆ, ನೀರ್ ಹಿಡಿದುಕೋ ಶಕ್ತಿ ಆಗಿರ್ಬೋದು, ನೀರ್ ಬಸುವಿಕೆ ಆಗಿರ್ಬೋದು, ಇವೆಲ್ಲ ಸಮಸ್ಯೆಗಳು ಬಗೆಹರಿದು ಭೌತಿಕ ಗುಣಧರ್ಮ ತನ್ನಷ್ಟು ತಾನೇ ಚೆನ್ನಾಗಾಗುತ್ತೆ. ನಾವು ಸಾವಯವ ಗೊಬ್ಬರ ಮಣ್ಣಿಗೆ ಹಾಕೋದ್ರಿಂದ ರಾಸಾಯನಿಕ ಗುಣಧರ್ಮಗಳು ಹೇಗೆ ವೃದ್ಧಿ ಆಗುತ್ತೆ ಅಂದ್ರೆ, ಈ ಏನ್ ಸಾವಯವ ಗೊಬ್ಬರ ನಿರ್ಮಾಣ ಆಗುತ್ತೆ ಅದು ಬೆಳೆ ಮತ್ತು ಪ್ರಾಣಿ ಉಳಿಕೆಯಿಂದ ಆಗಿರೋದು. ಆ ಸಾವಯವ ಗೊಬ್ಬರದಲ್ಲೇ ಸಾಕಷ್ಟು ಪೋಷಕಾಂಶಗಳ ಶಕ್ತಿ ಇರುತ್ತೆ. ಹೀಗಾಗಿ ಮಣ್ಣಿಗೆ ಹಾಕೋದ್ರಿಂದ ಮಣ್ಣಿನಲ್ಲಿರ್ತಕ್ಕಂತಹ ಒಂದು ಪೋಷಕಾಂಶಗಳ ಜೊತೆಗೆ ಸಾವಯವ ಗೊಬ್ಬರ ಕೂಡ ಪೋಷಕಾಂಶ ಬಿಡುಗಡೆ ಮಾಡಿ ಒಂದು ರಾಸಾಯನಿಕ ಗುಣಧರ್ಮ ಕೂಡ ವೃದ್ಧಿ ಆಗುತ್ತೆ. ಇನ್ನು ಜೈವಿಕ ಗುಣಧರ್ಮ ಬಗ್ಗೆ ಹೇಳಿದ್ರೆ, ಈ ಒಂದು ಸಾವಯವ ಪದಾರ್ಥ ಈ ಜೈವಿಕ ಸೂಕ್ಷ್ಮ ಜೀವಿಗಳಿಗೆ ಆಹಾರವಾಗುತ್ತೆ, ಹೀಗಾಗಿ ಜೈವಿಕ ಗುಣಧರ್ಮ ಕೂಡ ವೃದ್ಧಿ ಆಗುತ್ತೆ. ಇದೇ ವರ್ಷ ನಾನು ಸಾವಯವ ಗೊಬ್ಬರ ಹಾಕ್ತಿದ್ದೀನಿ ಅಂದ್ರೆ, ನಾವು ರಾಸಾಯನಿಕ ಕೃಷಿಯಷ್ಟು ಪೈಪೋಟಿ ಮಾಡಕ್ ಆಗೋದಿಲ್ಲ. ದಯವಿಟ್ಟು ಎಲ್ಲರೂ ಗಮನ ಇಟ್ಕೋಬಹುದು, ನಾವು ಸಾವಯವ ಕೃಷಿ ಮಾಡಬೇಕು, ನೈಸರ್ಗಿಕ ಕೃಷಿ ಮಾಡಬೇಕು, ರಾಸಾಯನಿಕ ಕೃಷಿ ಮಾಡಬೇಕು. ಅದೇ ಇಳುವರಿಗೆ ಅಂತ ಬಂದಾಗ ಮೊದಲು 4-5 ವರ್ಷ ಖಂಡಿತವಾಗ್ಲೂ ನಮ್ಗೆ ಇಳುವರಿ ಕಡಿಮೆ ಇರುತ್ತೆ. ಯಾವ್ದ್ರಲ್ಲಿ? ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿಯಲ್ಲಿ ಕಾಲಕ್ರಮೇಣವಾಗಿ ಹೆಚ್ಚಿಗೆ ಆಗುತ್ತೆ. ಈಗಾಗಲೇ ಹೇಳಿದೆ, ಗೊಬ್ಬರಗಳಿಂದ ಮುಖಾಂತರ ನಾವು ಪೋಷಕಾಂಶಗಳನ್ನು ನೀಗಿಸೋದು ತುಂಬಾ ಕಷ್ಟ ಆಗುತ್ತೆ ಶುರುವಿಗೆ. ತದನಂತರ ಮಣ್ಣಿಗೆ ನಾವು ಹಾಕ್ತಾ ಹಾಕ್ತಾ ಹೋದಂಗೆ ಮಣ್ಣಲ್ಲಿ ಇರತಕ್ಕಂಥ ಎಲ್ಲಾ ಗುಣಧರ್ಮಗಳು ಸರಿ ಹೋಗಿ ನಿಧಾನವಾಗಿ ಮಣ್ಣಿನ ಆರೋಗ್ಯ ವೃದ್ಧಿಯಾಗಿ 4-5 ವರ್ಷಗಳ ಆದ್ಮೇಲೆ ಖಂಡಿತವಾಗೂ ನಮಗೆ ಇಳುವರಿ ಬರೋ ಸಾಧ್ಯತೆ ಇದೆ. ಹೀಗಾಗಿ ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿಯಲ್ಲಿ ನಾವು ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು ಅಂದ್ರೆ ಬರೀ ಗೊಬ್ಬರಗಳು ಅಷ್ಟೇ ಅಲ್ಲ, ಕೆಲವೊಂದು ಪದ್ಧತಿಗಳು ಅಳವಡಿಸ್ಕೋಬೇಕಾಗತ್ತೆ. ಅದರಲ್ಲಿ ಏನು ಅಂದ್ರೆ ಪ್ರಥಮವಾಗಿ ನಾವು ಬೆಳೆ ಪರಿವರ್ತನೆ ಮಾಡ್ಕೋಬೇಕಾಗತ್ತೆ. ಒಂದೇ ರೀತಿ ಬೆಳೆ ಬೆಳೆಯೋದ್ರಿಂದ ಮಣ್ಣಿನ ಆರೋಗ್ಯ ಕೂಡ ಹಾಳಾಗುತ್ತೆ. ಬೆಳೆ ಪರಿವರ್ತನೆ ಮಾಡ್ಕೋಬೇಕು ಮತ್ತು ಹೊದಿಕೆ ಬೆಳೆಗಳನ್ನ ಬೆಳಿಬೇಕು. ಆಮೇಲೆ ಬೆಳೆ ಉಳಿಕೆಗಳನ್ನ ಅಲ್ಲೇ ಬಿಡಬೇಕು. ದಯವಿಟ್ಟು ಕಬ್ಬು ಬೆಳೆಯೋರಾಗ್ಲಿ, ತೊಗರಿ ಬೆಳೆಯೋರಾಗ್ಲಿ, ಹತ್ತಿ ಬೆಳೆಯೋರಾಗ್ಲಿ, ಯಾವುದೇ ಬೆಳೆ ಉಳಿಕೆಗಳನ್ನ ಸುಡಬೇಡ್ರಿ. ಅವುಗಳನ್ನ ಅಲ್ಲೇ ಬಿಡಬೇಕು. ಕೆಲವರು ಕೇಳ್ತಾರೆ ಕಬ್ಬಿನ ರೌದಿ ಬಿಡು ಅಂತೀರಾ, ಬೇಗ ಕಳೆಯೋದಿಲ್ಲ ಅಂತ. ಅದಕ್ಕೆ ಕಳೆಯೋಕೆ ವಿಧಾನಗಳಿದ್ದಾವೆ. ನೀವು ಒಂದ್ ಸಾಲ್ ಬಿಟ್ಟು ಒಂದ್ ಸಾಲಲ್ಲಿ ಕಬ್ಬಿನ ರೌದಿ ಬಿಟ್ಟು ಮೇಲ್ ಚಕ್ರ ಬುಟ್ಟಿ ಮಣ್ಣು ಹಾಕಿ, ಈಗ ಕಾಂಪೋಸ್ಟ್ ಕಲ್ಚರ್ಸ್ ಅಂತ ಬಂದಿದ್ದಾರೆ. ರೌದಿಗಳನ್ನ ಬೇಗ ಕಳ್ಕೊಂತ ಒಂದು ಸೂಕ್ಷ್ಮ ಜೀವಿಗಳ ಒಂದು ಕಲ್ಚರ್ ಕನ್ಸಾರ್ಷಿಯಂ ಕೂಡ ಸಿಗುತ್ತೆ. ಅದು ಕೂಡ ತಂದು ನೀವು ನೀರಿನ ಜೊತೆ ಅಥವಾ ಡ್ರಿಪ್ ಜೊತೆ ಅಥವಾ ಗೊಬ್ಬರಗಳಲ್ಲಿ ಮಿಕ್ಸ್ ಮಾಡಿ ಹಾಕಿದ್ರು ಕೂಡ ತನ್ನಷ್ಟು ತಾನೇ ಈ ರೌದಿಗಳಾಗಿರ್ಬೋದು ಬೆಳೆ ಉಳಿಕೆಗಳ ಕಳಕು ಗೊಬ್ಬರವಾಗಿ ಮಣ್ಣನ್ನು ಮೃದು ಮಾಡುತ್ತೆ. ಉದ್ದೇಶ ಇಷ್ಟೇನ, ಹೊದಿಕೆ ಬೆಳೆ ಇರಬಹುದು ಅಥವಾ ಬೆಳೆ ಉಳಿಕೆಗಳನ್ನ ಅಲ್ಲೇ ಬಿಡೋದ್ರಿಂದ ಭೂಮಿಯ ಮೇಲ್ಭಾಗ ನಾವು ಮುಚ್ಚಬೇಕು. ನಾವು ಮಾತ್ರ ಚಳಿ ಬಿಸಿಲು ಮಳೆ ಇತ್ತ ನಮ್ಗೆ ಬಟ್ಟೆ ಚೆನ್ನಾಗಿ ಹಾಕೋತೀವಿ, ಭೂಮಿಗೆ ಯಾಕೆ ಹಾಕಬಾರ್ದು ಅನ್ನೋದು ಯೋಚನೆ ಮಾಡಬೇಕು. ಬಿಸಿಲು ಇರಲಿ ಮಳೆ ಇರಲಿ ಚಳಿ ಇರಲಿ, ನಾವು ಭೂಮಿಯಲ್ಲಿ ಹಂಗೆ ತೆರೆದಿಟ್ವಿ ಅಂದ್ರೆ ಅದರ ಆರೋಗ್ಯ ಕೂಡ ಹಾಳಾಗಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀವಿ. ನಾವು ಚಳಿ ಇದ್ರೆ ಸ್ವೆಟರ್ ಹಾಕೋತೀವಿ, ಶೆಕೆ ಆದ್ರೆ ಕಾಟನ್ ಬಟ್ಟೆ ಹಾಕೋತೀವಿ, ಮಳೆ ಇತ್ತಂದ್ರೆ ಛತ್ರಿ ಹಿಡಿತೀವಿ. ಯಾಕಂದ್ರೆ ನಾವಷ್ಟೇ ಚೆನ್ನಾಗಿರ್ಬೇಕು ಅನ್ನೋದು ಒಂದು ಉದ್ದೇಶ ಇರೋದ್ರಿಂದ ನಾವು ಕೂಡ ಸ್ವಲ್ಪ ಮಣ್ಣಿನ ಒಂದು ಒತ್ತು ಕೊಟ್ಟಾಗ ಮಣ್ಣಿನ ಸಾಧ್ಯದಷ್ಟು ಹೊದಿಸ್ಬೇಕು. ನಾವು ಹೊದಿಸಿದಷ್ಟು ಏನಾಗುತ್ತೆ, ನೇರವಾಗಿ ಬಿಸಿಲು ಕಿರಣಗಳು ಭೂಮಿ ಬೀಳೋದು ತಪ್ಪುತ್ತೆ. ಭೂಮಿಲಿ ಕಿರಣಗಳು ಜಾಸ್ತಿ ಬಿತ್ತು ಅಂದ್ರೆ ಅಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಕೂಡ ಕಡಿಮೆ ಆಗೋ ಸಾಧ್ಯತೆ ಇದೆ. ಇನ್ನು ನೀರಾವರಿ ಪದ್ಧತಿ ಬಂದಾಗ ನೀರು ಹೆಚ್ಚಿಗೆ ಉಣಿಸಿ ಉಣಿಸಿ ನಾವೇನ್ ಮಾಡ್ತಾ ಇದೀವಿ, ಭೂಮಿಲಿರ್ತಕ್ಕಂಥ ಪೋಷಕಾಂಶಗಳೆಲ್ಲ ಬಸ್ತು ಕೆಳಗೆ ಹೋಗ್ತಿದೆ. ನಮ್ಮ ವಾತಾವರಣ ಬಿಸಿಲು ಜಾಸ್ತಿ ಇರೋದ್ರಿಂದ ಸೌಳಂಶ ಕೂಡ ನೀರಿನ ಜೊತೆ ಮೇಲೆ ಬರುತ್ತೆ. ತಾಪಮಾನ ಜಾಸ್ತಿ ಇರೋದ್ರಿಂದ ನೀರು ಮಾತ್ರ ಆವಿಯಾಗಿ ಹೋಗುತ್ತೆ. ಈ ಸೌಳೆಲ್ಲ ಮೇಲೆ ಬಿದ್ದು ಬರ್ಬರ್ತಾ ನಮ್ಗೇನಾಗುತ್ತೆ, ಎಲ್ಲಿ ನೀರು ಜಾಸ್ತಿ ಬಳಸ್ತಿದೀವಿ ಅಲ್ಲಿ ಸೌಳ ಮಣ್ಣು ಆಗೋ ಸಾಧ್ಯತೆ ಇರುತ್ತೆ. ಅದೇ ನಾವು ಭೂಮಿನ ಹೊದಿಸ್ಬಿಟ್ರೆ, ಹೊದಿಸೋದು ಅಂತಂದ್ರೆ ಈ ಒಂದು ಬೆಳೆ ಉಳಿಕೆಗಳಿಂದ ನಾವು ಭೂಮಿನ ಕವರ್ ಮಾಡಿಬಿಟ್ರೆ ಈ ಒಂದು ಬಿಸಿಲಿನ ತಾಪಮಾನ ನೇರವಾಗಿ ಮಣ್ಣಿಗೆ ಬೀಳಲ್ಲ ಮತ್ತು ನೀರು ಮಾತ್ರ ಆವಿಯಾಗಿ ಹೋಗುತ್ತೆ, ಸೌಳಂಶ ಎಲ್ಲ ಕೆಳಗೆ ಉಳಿಯಕ್ಕೆ ಚಾಲಾಗುತ್ತೆ. ನಮ್ಮ ಏನು ಮೇಲ್ಗಡೆ 10-20 ಸೆಂಟಿಮೀಟರ್ ಮಣ್ಣಿರುತ್ತೆ ಆ ಮಣ್ಣು ಯಾವುದೇ ಸೌಳಿನಿಂದ ಇರೋದಿಲ್ಲ. ಸೌಳಿನ ಅಂಶ ಸಾಧ್ಯದಷ್ಟು ಕೆಳಗೆ ತಳ್ಬೇಕು ನಾವು, ಯಾಕಂದ್ರೆ ನಮ್ಮ ಬೇರುಗಳು ಒಂದ್ ಅಡಿಲಿರುತ್ತೆ. ಯಾವುದೇ ಬೆಳೆ ಬೇರಿದ್ರೆ ಅದು ಒಂದ್ ಅಡಿಲಿರುತ್ತೆ. ಆ ಒಂದು ಬೇರಿನ ಏನು ಡೆಪ್ತ್ ಇದೆ ಅದು ಮಾತ್ರ ಚೆನ್ನಾಗಿ ಕಾಯ್ಕೊಳ್ಳೋಷ್ಟು ಯೋಚನೆ ಮಾಡಬೇಕಾಗತ್ತೆ. ಸೊ ಅದು ಮಾಡಬೇಕು ಅಂದ್ರೆ ನಾವು ಈ ಕೆಲವೊಂದು ಪದ್ಧತಿಗಳು ಬಳಕೆ ಮಾಡ್ಕೋಬೇಕಾಗತ್ತೆ. ಇನ್ನು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತ ಬಂದಾಗ ಈಗಾಗಲೇ ಹೇಳಿದೆ ನಾನು, ರಾಸಾಯನಿಕ ಕೃಷಿಯಲ್ಲಿ ನಾವು ಬರೀ ಗೊಬ್ಬರಗಳ ಬಗ್ಗೆ ಮಾತಾಡ್ತೀವಿ, ಸರ್ಕಾರಿ ಗೊಬ್ಬರಗಳ ಬಗ್ಗೆ ಮಾತಾಡ್ತೀವಿ. ಇನ್ನು ಸಾವಯವ ಕೃಷಿ ಅಂತ ಬಂದಾಗ ಬರೀ ನಾವು ತಿಪ್ಪೆ ಗೊಬ್ಬರ ಆಗಿರ್ಬೋದು, ಎರೆಹುಳಿ ಗೊಬ್ಬರ ಆಗಿರ್ಬೋದು, ಹಸಿರಿಲೆ ಗೊಬ್ಬರ ಆಗಿರ್ಬೋದು, ಇದ್ರ ಬಗ್ಗೆ ಮಾತಾಡ್ತೀವಿ. ಇವೆರಡಷ್ಟೇ ಇಂಪಾರ್ಟೆಂಟ್ ಅಲ್ಲ, ಇದ್ರ ಜೊತೆಗೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಇದೆ, ಅದು ಜೈವಿಕ ಗೊಬ್ಬರ. ಜೈವಿಕ ಗೊಬ್ಬರದ ಒಂದು ಶಕ್ತಿ ಏನು ಅಂತಂದ್ರೆ ಸೂಕ್ಷ್ಮ ಜೀವಿಗಳು ಇರ್ತಾವೆ ಅಂತದ ನಾವು ಈ ಗೊಬ್ಬರಗಳ ಜೊತೆ ಬಳಸಿದಾಗ, ಈಗ ಬೆಳಿಗ್ಗೆ ಸರ್ ಹೇಳಿದ್ರು ಪೋದಾರ್ ಸರ್ ಸಾಕಷ್ಟು ಮಣ್ಣಲ್ಲಿ ರಂಜಕ ಅಂಶ ಇದೆ. ಆದ್ರೆ ರಂಜಕ ಅಂಶ ಸಾಕಷ್ಟು ಮಣ್ಣಲ್ಲಿ ಹೆಂಗ್ ಬಂತು ಅಂದ್ರೆ ನಾವು ಡಿಎಪಿ ಗೊಬ್ಬರ ಹಾಕಿ ಹಾಕಿ ಹಾಕಿ, ಡಿಎಪಿ ತಮ್ಗೆಲ್ಲ ಗೊತ್ತು ಬೇಗ ನೀರಲ್ಲಿ ಕರಗಲ್ಲ, ಕರ್ದಾಗ ಮಾತ್ರ ಬೆಳೆ ತಗೋತೆ, ಉದಿದೆಲ್ಲ ರಂಜಕ ಮಣ್ಣಲ್ಲೇ ಫಿಕ್ಸೇಷನ್ ಆಗಿರುತ್ತೆ. ಸೊ ಅಂತದ್ದು ಶೇಖವಾಗಿರ್ತಕ್ಕಂತ ರಂಜಕನ ನಾವು ಹೊರ ತೆಗಿಬೇಕು ಅಂದಾಗ ಇಂತಹ ಒಂದು ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡಬೇಕಾಗತ್ತೆ. ಸೊ ಫಾಸ್ಫರಸ್ ಸಾಲ್ಬ್ಲೈಸಿಂಗ್ ಬ್ಯಾಕ್ಟೀರಿಯಾ, ರಂಜಕ ಗರ್ಹಿಸುವ ಬ್ಯಾಕ್ಟೀರಿಯಾಗಳನ್ನ ಬಳಸ್ಕೋಬೇಕು, ಮತ್ತು ರೈಸೋಬಿಯಂ ದ್ವಿದಳ ಧಾನ್ಯಗಳಲ್ಲಿ ರೈಸೋಬಿಯಂ ಬಳಸ್ಕೋಬೇಕು, ಇಲ್ಲ ಏಕದಳ ಧಾನ್ಯ ಇದ್ರೆ ಅಸೋಸ್ಪೈರುಲಮ್ ಅಸ್ಟ್ರೋಬ್ಯಾಕ್ಟರ್. ಇಂತಹ ಒಂದು ಜೈವಿಕ ಗೊಬ್ಬರಗಳನ್ನ ನಾವು ರಾಸಾಯನಿಕ ಗೊಬ್ಬರ ಮತ್ತು ಸಾವಯವ ಗೊಬ್ಬರ ಮತ್ತು ಜೈವಿಕ ಗೊಬ್ಬರ ಮತ್ತು ಹಸಿರಿನ ಗೊಬ್ಬರಗಳು ಇವು ನಾಲ್ಕು ಘಟಕಗಳನ್ನ ಸಮತೋಲನವಾಗಿ ನಾವು ಬಳಸಿದಾಗ ಇದಕ್ಕೆ ನಾವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತ ಹೇಳ್ತೀವಿ. ಪ್ರಮುಖವಾಗಿ ನೀವು ಯಾವ ಬೆಳೆ ಬೆಳಿಬೇಕಂತಿದ್ದೀರಾ, ಆ ಬೆಳೆಗೆ ಎಷ್ಟು ಸಾರಜನಕ ಬೇಕು, ಎಷ್ಟು ರಂಜಕ ಬೇಕು, ಎಷ್ಟು ಪೊಟ್ಯಾಶ್ ಬೇಕು ಮತ್ತು ಇನ್ನಿತರ ಲಘು ಪೋಷಕಾಂಶಗಳು ಎಷ್ಟು ಬೇಕು ಅಂತ ಲೆಕ್ಕಾಚಾರ ಯಾವ ರೀತಿ ಮಾಡಬೇಕು ಅಂದ್ರೆ ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ ಈ ಮೂರಲ್ಲಿ ಲೆಕ್ಕಾಚಾರ ಮಾಡಿ ಸರಿಯಾದ ಪ್ರಮಾಣದಲ್ಲಿ ನಾವು ಮಣ್ಣಿಗೆ ಹಾಕಿದಾಗ ನಿಧಾನವಾಗಿ ಪೋಷಕಾಂಶಗಳು ಬಿಡುಗಡೆ ಆಗಿ ಮಣ್ಣಲ್ಲಿ ಇರ್ತಕ್ಕಂಥ ಅಲಭ್ಯ ಪೋಷಕಾಂಶಗಳು ಕೂಡ ಬಿಡುಗಡೆ ಆಗಿ ಕಾಲಕ್ರಮೇಣವಾಗಿ ಬೆಳೆಗೆ ತನ್ನ ಒಂದು ಜೀವನ ಚಕ್ರ ಪರಿಪೂರ್ಣ ಆಗೋವರೆಗೂ ಸತತವಾಗಿ ಪೋಷಕಾಂಶಗಳು ಬಿಡುಗಡೆ ಆಗ್ತಿರುತ್ತೆ. ಈ ರೀತಿ ಮಾಡ್ತಾ ಹೋದಾಗ ನಾವು ಬೆಳೆಗೆ ಸಮತೋಲನವಾಗಿ ಲಭ್ಯವಿರುವ ಪೋಷಕಾಂಶಗಳು ಪೂರ್ತಿ ಅದಕ್ಕೆ ಯಾವಾಗ ಬೇಕು, ಯಾವ ಹಂತದಲ್ಲಿ ಬೇಕು ಅಂತ ದೊರಕಿಸ್ತಾ ಹೋದಾಗ ಖಂಡಿತವಾಗ್ಲೂ ಒಳ್ಳೆ ಇಳುವರಿ ತಗೋಬಹುದು, ಜೊತೆಗೆ ನಾವು ಮಣ್ಣಿನ ಆರೋಗ್ಯ ಕೂಡ ಕಾಪಾಡ್ಕೋಬಹುದು. ಹೆಂಗಿರ್ಬೇಕು, ಈಗ ಬರೀ ಮಣ್ಣು ಪರೀಕ್ಷೆ ಮಾಡೇ ನಾವು ಮಣ್ಣಿನ ಆರೋಗ್ಯ ತಿಳ್ಕೊಳ್ಳೋದಕ್ಕಿನ್ನ, ಇಲ್ಲ ನಾನು ಇವತ್ತೇ ನೋಡ್ಬೇಕು ನಾನು ಹೊಲಕ್ಕೆ ಹೋಗಿ ಮಣ್ಣು ಹೆಂಗಿದೆ ಅಂತ ನೋಡ್ರೆ, ನಾವು ಚಪ್ಪಲಿ ಬಿಟ್ಟು ನಾವು ಹೊಲದಲ್ಲಿ ಅಡ್ಡಾಡಿದಾಗ ಹಳ್ಳು ಹತ್ತಬಾರ್ದು ನಮ್ಮ ಕಾಲಿಗೆ. ಅಂದ್ರೆ ಹಳ್ಳು ಹತ್ತಕತ್ತು, ಕಾಲು ಚುಚ್ಚಕತ್ತು ಅಂದ್ರೆ ಭೂಮಿಲಿ ಶಕ್ತಿ ಕಡಿಮೆ ಆಗಿದೆ, ಅಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಕಡಿಮೆ ಆಗಿದೆ, ಸಾವಯವ ಪದಾರ್ಥ ಕಡಿಮೆ ಆಗಿದೆ, ಭೂಮಿ ಅವನತಿಗೆ ಹಾದಿ ಮಾಡಿಕೊಡ್ತಿದೆ, ಹೀಗಾಗಿ ನಮ್ಮ ಕಾಲಿಗೆ ಈ ಒಂದು ಹಳ್ಳಾಗಿರ್ಬೋದು ಬಿರುಸು ಹತ್ತುತ್ತಾ ಇದೆ. ಆಮೇಲೆ ನಾವು ಒಂದಷ್ಟು ಹಿಡಿ ಮಣ್ಣು ತಗೊಂಡಾಗ ಮಣ್ಣು ಸ್ವಲ್ಪ ತಂಪಿರ್ಬೇಕು, ಹಸಿರ್ಬಾರ್ದು, ತಂಪಿರ್ಬೇಕು, ಒಳ್ಳೆ ಸುವಾಸನೆ ಬರಬೇಕು, ವಾಸನೆ ಏನಕ್ಕಾಗಲ್ಲ, ಸುವಾಸನೆ ಬರಬೇಕು. ಈ ಮಳೆ ಬಂದ ತಕ್ಷಣ ಒಂಥರ ಗಮ್ ಅನ್ನುತ್ತೆ, ಸಾಕಷ್ಟು ಜನಕ್ಕೆ ಇಷ್ಟ ಆಗುತ್ತೆ. ಅದೇನು ಅಂತಂದ್ರೆ ಮಣ್ಣಲ್ಲಿರ್ತಕ್ಕಂತ ಸೂಕ್ಷ್ಮಜೀವಿ, ಆಕ್ಟಿನೋಮೈಸಿಟಿಸ್ ಅಂತ ಒಂದು ಸೂಕ್ಷ್ಮಜೀವಿ ಇದೆ, ಆ ಮಳೆ ಬಂದಂಗ ಅದ್ರ ದೇಹದಿಂದ ಜಿಯೋಸ್ಮಿನ್ ಅನ್ನ ಒಂದು ಕಾಂಪೌಂಡ್ ಬಿಡುತ್ತೆ, ಅದು ನಮಗೆ ಸುವಾಸನೆ ಕೊಡುತ್ತೆ, ಅದು ವಾಸನೆ ಅನ್ನಲ್ಲ ಸುವಾಸನೆ ಅಂತೀವಿ. ಆ ರೀತಿ ಮಣ್ಣು ತಂಪಿರ್ಬೇಕು, ಒಳ್ಳೆ ಸುವಾಸನ ಪರಿಮಳ ಇರಬೇಕು, ಅದು ಕಟ್ಟಿದ್ರೆ ಉಂಡೆ ಆಗಿರ್ಬೇಕು, ಎದೆ ಎತ್ತರದಿಂದ ಬಿಟ್ಟರೆ ಉಂಡೆ ಒಡಿಬೇಕು, ಅಂದಾಗ ಮಾತ್ರ ನಿಮ್ಮ ಮಣ್ಣು ನಿಜವಾಗ್ಲೂ ಆರೋಗ್ಯಕರ ಮಣ್ಣು ಅಂತ. ಇದು ಒಂದು ಪ್ರಾಯೋಗಿಕ ನೀವು ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ಇದ್ರಲ್ಲಿ ಏನೋ ಏರೋಪೇರು ಆಗ್ತಿದೆ ಅಂದ್ರೆ ದಯವಿಟ್ಟು ನಿಮ್ಮ ಮಣ್ಣಿನ ಆರೋಗ್ಯದ ಕಡೆ ಒತ್ತಿಕೊಡ್ಬೇಕು. ಕಾರಣ ನಾವೆಲ್ಲ ಬಹಳ ಬದುಕಬೇಕು, ಬರೀ ನಾವು ಬಾಳೋದಲ್ಲ ಅಷ್ಟೇ ಅಲ್ಲ, ಬರೋ ಪೀಳಿಗೆಗೂ ಒಳ್ಳೆ ಆರೋಗ್ಯಕರ ಮಣ್ಣು ಕೊಡೋದು ನಮ್ಮ ಒಂದು ಉದ್ದೇಶ ಆಗಿರ್ಬೇಕು. ನಾನು ಇರೋಷ್ಟಂತ ನಾವು ಒಳ್ಳೆ ಇಳುವರಿ ತಗೊಳ್ಳೋದು, ಒಳ್ಳೆ ವ್ಯಾಪಾರ ಮಾಡಿ ಒಳ್ಳೆ ಏನು ಆದಾಯ ತಗೊಂಡು ನಾನು ಸುಖವಾಗಿ ಕಾರು ಬಂಗ್ಲೆಯಲ್ಲಿದ್ರೆ ಅಲ್ಲ, ನಿಮ್ಮ ಒಂದು ಭೂಮಿನ ಯಾವ ಮಟ್ಟಕ್ಕೆ ಬಿಟ್ಟು ಹೋಗಿದ್ದೀರಾ ಬರೋ ಪೀಳಿಗೆಗೆ ಅನ್ನೋದು ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಇದೆ. ರೈತರಿಗೆ ಒಂದು ಮನೆ ಮುಂದೆ ಬಿಳಿ ಆಕಳ ಒಂದ್ ಜೋಡಿ ಎತ್ತಿತ್ತು, ಅದು ಘನತೆ, ಸುಮಾರು 5-4 ಕಿಲೋ ನಿಮ್ಗೆ ಸಗಣಿ ಸಿಗುತ್ತೆ. ಆ ಸಗಣಿಯಿಂದ ಸಾಕಷ್ಟು ಪದ್ಧತಿಗಳಿದಾವೆ, ನೈಸರ್ಗಿಕ ಕೃಷಿ ಆಗ್ಲಿ ಸಾವಯವ ಕೃಷಿ ಆಗ್ಲಿ, ಸಗಣಿ ಗೊಬ್ಬರನ ಹೇಗೆ ಬಳಸ್ಕೋಬೇಕು ಅನ್ನೋದು ಸಾಕಷ್ಟು ಪದ್ಧತಿ ಇದೆ. ಆ ಪದ್ಧತಿ ಪ್ರಕಾರ ಜೀವಾಮೃತ ಆಗಿರ್ಬೋದು, ಪಂಚಗವ್ಯ ಆಗಿರ್ಬೋದು, ಇಂಥವೆಲ್ಲ ಒಂದು ಬಳಕೆ ಮಾಡಿಕೊಂಡು ನಮ್ಮ ಭೂಮಿಗೆ ಹಾಕ್ತಾ ಹೋದಾಗ ನಿಜವಾಗ್ಲೂ ನಮ್ಮ ಭೂಮಿಗೆ ಜೀವ ಬರುತ್ತೆ, ಆರೋಗ್ಯವಾಗಿರುತ್ತೆ. ಇದುವರೆಗೆ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ ಜನವರಿ 11-13 ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ತಮ್ಮ ಅನುಭವದ ಮಾತುಗಳನ್ನಾಡಿದ ವಿಜಯಪುರದ ಕೃಷಿ ಮಹಾವಿದ್ಯಾಲಯದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ವಿದ್ಯಾವತಿ ಯಡಹಳ್ಳಿ ಅವರ ಧ್ವನಿಮುದ್ರಣವನ್ನ ಕೇಳಿದಿರಿ. ಬಾಗಿಬುರುಮೆಯನ್ನು ಮಾಡಬೇಕು, ಬಿಸಿಲಿಗೆ ಕೀಟಕೋಶ ಹರಡಬೇಕು, ಬರೇ ತೊಗರಿ ಬೆಳೆಯುವುದನ್ನು ಬಿಡಬೇಕು, ಬ್ಯಾರೆ ಬ್ಯಾರೆ ಬೆಳೆಗಳನ್ನು ಬಿತ್ತಬೇಕು. ಹರಿಯೋ ದಿಸ್ಗ ಹೆಡಮುರುಗಿ ಬಿಗಿದೆ ತಂತ್ರ, ಇದೆ ಸರಿದಿ ಇದೆ ಖರೀದಿ, ಇದೆ ಸರಿದಿ ಇದೆ ಖರೀದಿ. ರೈತರೆಲ್ಲ ಒಂದೇ ಸನಕ್ಕೆ ಬಿತ್ತು ಕಲಿಬೇಕು, ಬಿತ್ತುವಾಗ ಜೋಳ ಪುಂಡಿ ಕೂಡಿಸಬೇಕು, ರೈತರೆಲ್ಲ ಒಂದೇ ಸನಕ್ಕೆ ಬಿತ್ತು ಕಲಿಬೇಕು, ಬಿತ್ತುವಾಗ ಜೋಳ ಪುಂಡಿ ಕೂಡಿಸಬೇಕು, ಕವಲು ಕೋಲು ನೆಟ್ಟ ಹಕ್ಕಿ ಕರೆಯಲಬೇಕು, ಕವಲು ಕೋಲು ನೆಟ್ಟು ಹಕ್ಕಿ ಕರೆಯಲಬೇಕು, ಬೇಗ ಬೇಗ ಬಿತ್ತಿ ಕೆಲಸ ಮುಗಿಸಲೇಬೇಕು, ಬೇಗ ಬೇಗ ಬಿತ್ತಿ ಕೆಲಸ ಮುಗಿಸಲೇಬೇಕು. ಎಲಿಯೋ ಕಿಸ್ದ ಗಿಡ ಮುರುಗಿ ಬಿಗಿದೆ ತಂತ್ರ, ಇದೆ ಸರಿದಿ ಇದೆ ಖರೀದಿ, ಇದೆ ಸರಿದಿ ಇದೆ ಖರೀದಿ. ಬೇಗ ಬರುವ ತಳಿಯನ್ನು ಬಳಸಬೇಕು, ಪೀಡೆ ಗಂಜಿ ಬಲುಕದಿರುವ ಗುಣವಿರಬೇಕು, ಬೇಗ ಬರುವ ತಳಿಯನ್ನು ಬಳಸಬೇಕು, ಪೀಡೆ ಗಂಜಿ ಬದುಕದಿರುವ ಗುಣವಿರಬೇಕು, ಮೋಹಕ ಬರೆಯ ಹಾಕಿ ಹುಳುವ ಗಮನಿಸಬೇಕು, ಮೋಹಕ ಬರೆಯ ಹಾಕಿ ಹುಳುವ ಗಮನಿಸಬೇಕು, ಹುಳದ ಸಂಖ್ಯೆ ನೋಡಿ ಕ್ರಮವ ಜರುಗಿಸಬೇಕು, ಸಂಖ್ಯೆ ನೋಡಿ ಕ್ರಮವ ಜರುಗಿಸಬೇಕು. ಹಿರಿಯೋ ದಿಸ್ದ ಗಿಡ ಮುರುಗಿ ಬಿಗಿದೆ ತಂತ್ರ, ಇದೆ ಸರಿದಿ ಇದೆ ಖರೆದಿ, ಇದೆ ಸರಿದಿ ಇದೆ ಖರೆದಿ. ಕಷಾಯ ಬೇಕೇ ಬೇಕು, ತಂಬಾಕಿನ ಕಷಾಯ ಕೂಡ ತಯಾರಿಸಬೇಕು, ಬೇವ

ಕಿಸಾನ್ ವಾಣಿ. ರೈತ ಬಾಂಧವರ ಕಾರ್ಯಕ್ರಮ ಕೇಳಿದಿರಿ.